ಇದ್ರೆ ಮಾತಾಡ್ಬೇಕಾದ್ರೆ ನಾವು ಸ್ವಲ್ಪ ರೈಸ್ಡ್ ಬೆಡ್ ಮಾಡಿ ರೈತರು ಹಾಕೋಬೇಕಾಗತ್ತೆ. ರೈಸ್ಡ್ ಬೆಡ್ ಮಾಡಿ ಹಾಕೋದು ಸಾಕಷ್ಟು ಅಡ್ವಾಂಟೇಜ್ ಇದೆ. ಸ್ವಲ್ಪ ಮಟ್ಟಿಗೆ ಬೆಡ್ ಮಾಡ್ಕೋಬೇಕು ರೈತ, ಅದೊಂದೇ. ಆಮೇಲೆ ನಾವು ಹನಿ ನೀರಾವರಿನೇ ಶಿಫಾರಸು. 98% ಹನಿ ನೀರಾವರಿಯೇ ಬೆಸ್ಟ್ ಮೆಥಡು. ಅದನ್ನ ಬಿಟ್ಟು ನಾವು ಹಾಯಿಸ್ತೀನಿ ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಖರ್ಚಾಗುತ್ತೆ, ನೀರು ಪೋಲಾಗುತ್ತೆ. ಅದು ಅದ್ರ ಬಗ್ಗೆ ರೈತರಿಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಬೆಡ್ಡನ್ನು ಮಾಡಬೇಕಾಗತ್ತೆ. ಈಗ ನಾವು ನಾಟಿ ಮಾಡ್ತಕ್ಕಂಥ ಒಂದು 3-4 ದಿನ ಮುಂಚೆ ಈ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ, ಮೂಲ ಗೊಬ್ಬರ ರಂಜಕ ಹಾಕಿದ್ದೀವಿ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಕಿದ್ದೀವಿ. ಬೆಡ್ ಮಾಡ್ತಕ್ಕಂಥದ್ದು ಬೆಡ್ ಸಾಮಾನ್ಯವಾಗಿ ಏನು, 3 ಅಡಿ ಬೆಡ್. 3 ಅಡಿ ಬೆಡ್ ಅದೊಂದು 1/2 ಅಡಿಗಿಂತ ಕಡಿಮೆ ಇರುತ್ತೆ, 1/2 ಅಡಿ ಅಂತ ಅನ್ಕೋಣ. 3 ಅಡಿ ಬೆಡ್ನ ರೈಸ್ಡ್ ಬೆಡ್ ಮಾಡ್ತಾರೆ. ಮಾಡಿ ಅದಕ್ಕೆ 1.5 ಅಡಿ ಸಾಲಿನಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಕೆಲವು ರೈತರು 3 ಸಾಲು ಹಾಕ್ತಾರೆ. ಹಿಂಗೆ ಇನ್ನೊಂದು ಸಾಮಾನ್ಯವಾಗಿರೋದು 2 ಸಾಲು 1.5 ಅಡಿ. ಈಗ ಬೆಡ್ಡಿಂದ 3/4 ಅಡಿ ಎಷ್ಟು ಬಿಟ್ಟು ಮತ್ತೆ 1.5 ಅಡಿ, ಎರಡು ಲೈನ್ ಬರ್ತದೆ. ಸೊ ಸಾಲಿನ ಸಾಲಿಗೆ 1.5 ಅಡಿ, ಸೊ 45 ಸೆಂಟಿಮೀಟರ್. ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್, ಅಂದ್ರೆ 1 ಅಡಿ. ಈ ತರ ನಾವು ಗೆಡ್ಡೆಗಳನ್ನ ನಾಟಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಈ ತರ ನಾಟಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಮಧ್ಯದಲ್ಲಿ ಒಂದು ಡ್ರಿಪ್ ಲೈನ್ ಹಾಕ್ತಕ್ಕಂಥದ್ದು. ಸೊ ಅಲ್ಲಿ ಏನು ಹನಿ ಹನಿ ಬೀಳುತ್ತೆ, ಅದು ಸಂಪೂರ್ಣ 3 ಅಡಿಗೂ ಕವರ್ ಆಗುತ್ತೆ. ಯಾವುದೇ ಒಂದು ಗೆಡ್ಡೆಗಳಿಗೂ ಕೂಡ ನೀರು ಹೋಗದೇ ಇರೋಂಥ ಪ್ರಮೇಯ ಇಲ್ಲಿ ಬರಲ್ಲ. ಇದನ್ನ ನಾಟಿ ಮಾಡ್ತಕ್ಕಂಥದ್ದು. ನಾಟಿ ಮಾಡಿದ್ಮೇಲೆ ಆ ಮೊಳಕೆ ನಮಗೆ ಕಾಣಲಿಕ್ಕೆ, ಭೂಮಿಯಿಂದ ಹೊರಗಡೆ ಕಾಣಲಿಕ್ಕೆ. ಮತ್ತೆ ಇಲ್ಲಿ ನಾಟಿ ಮಾಡೋಕ್ಕಿಂತ ಮುಂಚೆ ರೈತರು ಗಮನಿಸಬೇಕಾಗಿರೋದು, ಆ ಗೆಡ್ಡೆಗಳಲ್ಲಿ ಸಣ್ಣ ಸಣ್ಣ ಮೊಳಕೆಗಳು ಬಂದಿರಬೇಕು. ಏನು ಬಂದಿಲ್ಲದೇ ಹಾಕಿದ್ರೆ ಭೂಮಿಲಿ ಜಾಸ್ತಿ ಟೈಮ್ ತಗೊಳತ್ತೆ, ಅದು ಮೊದಲನೇದಾಗಿ. ಎರಡನೇದು ಭೂಮಿಗೆ ಹಾಕ್ತಕ್ಕಂಥದ್ದು ಕನಿಷ್ಠ 25 ದಿವಸಗಳ ನಂತರ ನಮಗೆ ಮೊಳಕೆ ಕಾಣಿಸಕ್ಕೆ ಶುರು ಆಗುತ್ತೆ. 22-25 ದಿವಸಗಳ ನಂತರ ಅದಾದ್ಮೇಲೆ ನೀವು ಸಂಪೂರ್ಣವಾಗಿ ಇಡೀ ಭೂಮಿ ಅರಿಶಿನ ಹಾಕಿರೋದು ನಮ್ಗೆ ಕಾಣಿಸ್ಬೇಕಂದ್ರೆ ಕನಿಷ್ಠ 30 ದಿನ ಬೇಕು. ಈ ಹಂತದಲ್ಲಿ ನೀವು ಹನಿ ನೀರಾವರಿ ಹಾಕೊಂಡಿದ್ರೆ ಪ್ರತಿ 2-3 ದಿನಕ್ಕೊಂದ್ಸಲಿ 1 ಗಂಟೆ 2 ಗಂಟೆ ನೀರನ್ನ ಕೊಡ್ತಾ ಇರಬೇಕಾಗತ್ತೆ. ಅಥವಾ ಆಯಸ ಪದ್ಧತಿ ಆದ್ರೆ ವಾರಕ್ಕೊಂದ್ಸಲಿ ನೀರಾರು ಕೊಡ್ಬೇಕಾಗತ್ತೆ. ಇಲ್ಲಿ ಸಾಕಷ್ಟು ತೊಂದರೆಗಳಾಗ್ತವೆ. ನಾವು ರೈತ ಪದ್ಧತಿ ಏನ್ ಮಾಡ್ತೀವಿ, ಈಗ ಖಾಲಿ ಜಮೀನು ಇರೋದ್ರಿಂದ ಕಳೆ ಬಂದ್ಬಿಡಂತಕ್ಕಂಥದ್ದು, ಜೇಕು ಕೊನೆಯರು ಈ ಕಳೆಗಳು ಯಥೇಚ್ಛವಾಗಿ ಬಂದ್ಬಿಡ್ತವೆ. ಅದಕ್ಕೆ ನಾವು ಮಿಶ್ರ ಬೆಳೆ ಪದ್ಧತಿಗೆ ಹೋಗ್ಬೇಕು. ಮಿಶ್ರ ಬೆಳೆ ಪದ್ಧತಿ ಯಾವ ಥರ ಮಾಡ್ಬೇಕು ಅನ್ನೋದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಅದಕ್ಕಿಂತ ಮುಂಚೆ ನಿಮಗೆ ವೀಡ್ ಮ್ಯಾನೇಜ್ಮೆಂಟ್, ನಾವು ಇದಕ್ಕೆ ಯಾವುದೇ ಥರದ್ದು ಇದನ್ನು ಶಿಫಾರಸೇ ಮಾಡಕ್ಕೆ ಹೋಗಲ್ಲ. ವೀಡ್ ಮ್ಯಾನೇಜ್ಮೆಂಟ್ ಹೆಂಗೆ, ನೀವು ನಾಟಿ ಮಾಡಿದ್ಮೇಲೆ ಅದಕ್ಕೆ ಮಲ್ಚಿಂಗ್ ಮಾಡ್ರಪ್ಪ ಅಂತ. ಮಲ್ಚಿಂಗು ಒಣ ಎಲೆ ಇರ್ಬೋದು, ಒಣಗಿರತಕ್ಕಂಥ ಎಲೆಗಳು, ಹಸಿ ಎಲೆಗಳನ್ನ ತಂದು ಆ ಪಾತಿನ ಮುಚ್ಚೋದ್ರಿಂದ ಬರತಕ್ಕಂಥ ಕಳೆನ ಅವಾಯ್ಡ್ ಮಾಡ್ಬೋದು ಅಂತ ಮೊದಲನೇದಾಗ ಆಯ್ತು ಹೇಳ್ತೀವಿ. ಅದು ಒಂದ್ಸಲಿ ಅಲ್ಲ, 2-3 ಬಾರಿ ಮಾಡಬೇಕು. ಒಂದ್ಸಲಿ ನಾವು ಹಾಕಿದಾಗ, 2ನೇ ಬಾರಿ ಮೊದಲನೇ ಸಲ ಮಣ್ಣಿರ್ಸ್ಬೇಕು, 45 ದಿವಸಗಳು ಗೊಬ್ಬರ ಕೊಡ್ತೀವಲ್ಲ ಆವಾಗ, 3ನೇ ಬಾರಿ 2ನೇ ಸಲ ಮಣ್ಣಿರ್ಸ್ಬೇಕಾದ್ರೆ 90 ದಿನಗಳಲ್ಲಿ ಮಾಡಿದ್ರೆ ಒಟ್ಟಾರೆಯಾಗಿ ಅದರ ಬೆಳವಣಿಗೆ ಚೆನ್ನಾಗುತ್ತೆ, ಗುಣಮಟ್ಟ ಚೆನ್ನಾಗುತ್ತೆ ಅಂತ. ಇದನ್ನ ಯಾರು ನಾವೇನು ಶಿಫಾರಸಿದೆ, 90% ರೈತರು ಇದು ಮಾಡಲ್ಲ, ಅಷ್ಟು ಎಳೆಯಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಒಟ್ಟಾರೆಯಾಗಿ ನಮ್ಗೆ ಇಳುವರಿ ಜಾಸ್ತಿ ಮಾಡ್ಕೋಬೇಕು, ಖರ್ಚು ಕಳ್ಕೊಬೇಕಂದ್ರೆ ಇದು ಒಂದು ಒಳ್ಳೆ ಅಂತ ಒಂದು ಟೆಕ್ನಾಲಜಿ ಅಂತ ನಾವು ಹೇಳ್ತೀವಿ. ಇಲ್ಲಿ ರೈತರು ಏನ್ ಮಾಡ್ತಾರೆ, ರೈತರು ಏನ್ ಮಾಡೋದು, ಕಳೆ ಅವಾಯ್ಡ್ ಮಾಡ್ಲಿಕ್ಕೆ ಈ ನಾಟಿ ಮಾಡ್ತೀವಿ, ಇದು ಬೀಜನ ಬಿತ್ತದ ನಂತರ 15-20 ದಿವಸ ಚೆನ್ನಾಗಿ ನೀರು ಕೊಡ್ತಾರೆ. 20 ದಿನಗಳಲ್ಲಿ ಒಂದೊಂದು ಏನು ಕಳೆಗಳು ಕಾಣಿಸ್ತಾವಲ್ಲ, ಆವಾಗ ಒಂದು ಗ್ಲೈಫೋಸೇಟ್ ಹೊಡೆದ್ಬಿಡ್ತಾರೆ. ಅದು ಹೌದು, ಏನು ಕೊನೆಯರು ಜೇಕು ಬರಂತವೋ ಆ ಹಂತದಲ್ಲೇ ಆಗೋಗುತ್ತೆ. ಆಮೇಲೆ ಇಲ್ಲಿ ಇನ್ನು ಮೊಳಕೆ ಬಂದಿರೋದ್ರಿಂದ ಮೇನ್ ಕ್ರಾಪ್ ಏನು ಪ್ರಾಬ್ಲಮ್ ಆಗಲ್ಲ. ಇದು ಕಾಮನ್ ಆಗಿ ಆಗತಕ್ಕಂತ ಪ್ರಾಕ್ಟೀಸ್, ಇದು ಸಿಸ್ಟಮ್ ಚೆನ್ನಾಗೂ ಇದೆ, ಅದನ್ನು ಮಾಡ್ಕೋಬಹುದು. ಜೊತೆಗೆ ಅದ್ರ ಬದಲು ನಾವು ಮಲ್ಚಿಂಗ್ ಏನಂತ ಹೇಳ್ತಿಲ್ಲ, ಹೊದಿಕೆ ಮಾಡ್ತಕ್ಕಂಥದ್ದು ಇದಕ್ಕಿಂತ ಎಫೆಕ್ಟಿವ್ ಮೆಥಡ್, ಇದು ಗಮನಿಸಬೇಕಾಗಿದೆ. ಇದಾದ ನಂತರ ಈ ಮೊದಲನೇ ಸಲ ಈಗ ಮೊಳಕೆಗಳು ಬಂದು ಎಲೆಗಳು ಕಾಣ್ತಾ ಇದ್ದಾವೆ ಅಂದಾಗ 40-45 ದಿವಸ ಆಗುತ್ತೆ. ಆಗ ಮೊದಲನೇ ಒಂದು ಗೊಬ್ಬರ ಕೊಡ್ತಕ್ಕಂಥದ್ದು ಮಣ್ಣೇರಿಸ್ತಕ್ಕಂಥದ್ದು. ಜೊತೆಗೆ ನಾನು ನಿಮಗೆ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳಿದೆ. ಇಲ್ಲೇನಾಗುತ್ತೆ, ನಾವು ಹೊದಿಕೆನೂ ಮಾಡ್ತಿಲ್ಲ, ನೀವು ಜಸ್ಟ್ ಅರಿಶಿನ ಹಾಕ್ತಿದ್ವಿ ಅಂತಂದಾಗ ಈ ಸಿಸ್ಟಮ್ಗೆ ಹೋಗ್ಬೋದು. ಏನು, ನಾವು 3 ಅಡಿ ರೈಸ್ಡ್ ಬೆಡ್ ಮಾಡಿದ್ದೀವಿ, ಅರಿಶಿನಗಳು ನಾಟಿ ಮಾಡಿದ್ದೀವಿ, ಜೊತೆಗೆ ಅಲ್ಲಿ 4 ಲೈನ್ ಸಣ್ಣ ಈರುಳ್ಳಿನ ಬಿತ್ತನೆ ಮಾಡ್ತಕ್ಕಂಥದ್ದು, ಸಣ್ಣ ಈರುಳ್ಳಿ ಬಿತ್ತನೆ ಮಾಡ್ತಕ್ಕಂಥದ್ದು 1-2 ಡ್ರಿಪ್ ಅಂತೂ ಹಾಕಿರ್ತೀವಿ ಒಂದು ಲೈನ್. ಜೊತೆಗೆ ಸಾಂಬಾರ್ ಸೊಪ್ಪು ಬೀಜಗಳು ಚೆಲ್ತಕ್ಕಂಥದ್ದು. ಸೊ ಸಾಂಬಾರ್ ಸೊಪ್ಪು ಬೀಜ ಅಂದ್ರೆ ಒಂದು ತಿಂಗಳಲ್ಲಿ ಬಂದ್ಬಿಡುತ್ತದೆ. ಅವುಗಳೇನು 7 ದಿನಕ್ಕೆಲ್ಲ ಬೀಜ ಕಾಣಿಸುತ್ತೆ, 1 ತಿಂಗಳಿಗೆ ಬಂದ್ಬಿಡುತ್ತೆ. ಆಮೇಲೆ ಅದನ್ನ ನಾವೇನು ಮಾರ್ಕೆಟ್ ಮಾಡಬೇಕು ಅಂತಿಲ್ಲ, ಅದು 1 ಎಕರೆ 1/2 ಎಕರೆ ಏನು ಅವರೇ ಬಂದು ಕಿತ್ಕೊಂಡು ಹೋಗ್ತಕ್ಕಂಥ ಒಂದು ಇದು ಇಲ್ಲಿದೆ. ಎರಡನೇದು ಸಣ್ಣ ಈರುಳ್ಳಿ. ಸಣ್ಣ ಈರುಳ್ಳಿದು ಅವಧಿ ಏನು, ಈ ಮೇ ಜೂನಲ್ಲಿ ನಾವೇನು ನಾಟಿ ಮಾಡ್ತೀವಲ್ಲ ಸಣ್ಣ ಈರುಳ್ಳಿ, ಅದರ ಅವಧಿ 60-65 ದಿವಸಗಳು. ಸೊ ನಿಮಗೆ ಮೊದಲನೇ 65 ದಿವಸಗಳಲ್ಲಿ ಕಳೆ ಅವಾಯ್ಡ್ ಮಾಡ್ದಂಗಾಗುತ್ತೆ ಅರಿಶಿನದ ಪ್ಲಾಟಲ್ಲಿ. ಆಮೇಲೆ ನಮಗೊಂದಿಷ್ಟು ಇಳುವರಿ ಬರುತ್ತೆ. ಇಳುವರಿ 65 ದಿವಸದಲ್ಲಿ ಸಣ್ಣ ಈರುಳ್ಳಿ 1 ಎಕರೆಗೆ ಸಾಮಾನ್ಯವಾಗಿ ರೈತರು ಬೆಳೀತಾರೆ 40-45 ಕ್ವಿಂಟಲ್ ತೆಗೆದ್ರೆ ನಾವು ನೋಡಿದ್ದೀವಿ. ಸೊ ಇಲ್ಲಿ ಅಷ್ಟು ಬೇಡ ನಮಗೆ, ಒಂದು 30 ಕ್ವಿಂಟಲ್ ಬಂದರೂ ಸಾಕು. 30 ಕ್ವಿಂಟಲ್ ಬಂದ್ರೂ

ಅದು ಬ್ಲೈಟಾಕ್ಸ್ ಅದೇನು ಕಾಪರ್ ಆಕ್ಸೈಡ್ ಕೆಮಿಕಲ್ ನೇಮು ಕಾಪರ್ ಆಕ್ಸೈಡ್ ಕ್ಲೋರೈಡ್ ಅಂತ, ಅದನ್ನು 3 ಗ್ರಾಮ್ ಪರ್ ಲೀಟರ್ ಹಾಕೊಂಡು ನಾವು ಉಪಚಾರ ಮಾಡ್ತಕ್ಕಂಥದ್ದು. ನೀವೇನಾದ್ರು ಬೋರ್ಡೋ ಹಾಕಿದ್ರೆ, ಬೋರ್ಡೋ ಬಳಸ್ತಾ ಇದ್ರೆ, ಬೋರ್ಡೋದ್ರೋಣ ಬಳಸ್ತಿದ್ರೆ, ಇವು 3 ರೋಗಗಳೇನಿದಾವಲ್ಲ ನಿಮ್ಮ ಜಮೀನಲ್ಲಿ ಕಾಣಿಸ್ಕೊಳ್ಳಲ್ಲ. ಇದು ನೀವು ಸುಮ್ಮನೆ ಏನು ಅದು ಬಂದಿಲ್ಲ, ಒಂದು ಬೋರ್ಡೋದ್ರೋಣ ಸಿಂಪಡಣೆ ಮಾಡ್ತೀವಿ, ಒಂದು 2-3 ಸಿಂಪಡಣೆ ಮಾಡಿದ್ರೆ ಅದು ಬೆಳೆಗೂ ಚೆನ್ನಾಗಾಗುತ್ತೆ. ಯಾಕಂದ್ರೆ ಕಾಪರ್ ಮತ್ತು ಸಲ್ಫರ್ ಎರಡೂ ಇರೋದ್ರಿಂದ, ಜೊತೆಗೆ ಈ ರೋಗಗಳು ಇವು 3 ಕಾಣಿಸ್ಕೊಳ್ಳಲ್ಲ. ಇದು ಪ್ರಮುಖವಾಗಿ. ಅದಾದ ನಂತರ ಕೀಟಬಾಧೆ ಅಂತ ಬಂದರೆ, ಪ್ರಮುಖವಾದಂಥ ಕೀಟಬಾಧೆ ಅಂದರೆ ಅದರದ್ದು ಸೂಡೋಸ್ಟೆಮ್ ಅನ್ನು ಕೊರಿತಕ್ಕಂಥ ಒಂದು ಹುಳ ಬರುತ್ತೆ, ಅದನ್ನೇನು ಕಾಂಡ ಕೊರಿಯತಕ್ಕಂಥ ಹುಳ. ಅದಕ್ಕೆ ನಾವೇನು ಮಾಡ್ತೀವಿ, ಕ್ಲೋರೋಪೈರಿಪಾಸ್ 20 ECA ಕ್ಲೋರೋಪೈರಿಪಾಸ್ 2 ml, ಅದರ ಜೊತೆಗೆ ನೋವಕ್ರಾನ್ ಅಂತ ಹೇಳ್ತೀವಿ DDVP ಅಂತ, ಅದು 1 ml, ಎರಡನ್ನೇ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ತಕ್ಕಂಥದ್ದು. ಇನ್ನು ಕೆಲವು ರೈತರು ಏನು ಮಾಡ್ತಾರೆ, ಬೇವಿನ ಎಣ್ಣೆ, ಬೇವಿನ ಎಣ್ಣೆನ ನೀವು ಜುಲೈ 20 ನಂತರ ಒಂದು 2 ತಿಂಗಳ ಮಟ್ಟಿಗೆ ಪ್ರತಿ 15 ದಿವಸಗಳಿಗೆ ಬೇವಿನ ಎಣ್ಣೆಯನ್ನ ಸಿಂಪಡಣೆ ಮಾಡ್ಕೊಂಡು ಬಂದ್ರೆ, 15 ದಿವಸಕ್ಕೊಂದು ಸಿಂಪಡಣೆ ಮಾಡಿದ್ರೆ ಈ ಕೀಟದ ಬಾಧೆ ಇರಲ್ಲ, ಅದು ನ್ಯಾಚುರಲ್ ಆಗಿ ಅವಾಯ್ಡ್ ಆಗುತ್ತದೆ. ಅದು ಮೊದಲು ಇದು ಶಿಫಾರಸ್ ಆಗಿರ್ತಕ್ಕಂಥದ್ದು. ಈಗ ಏನು ಕೆಮಿಕಲ್ ಇದೆ ಅದು ಅದಂತ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಅಂತ ಅಲ್ಲ, ಬಟ್ ಅಲ್ಲಲ್ಲಿ ಕಾಣಿಸ್ಕೊಳತ್ತೆ, ಸ್ವಲ್ಪ ನಾವು ಕೇರ್ ತಗೋಬೇಕು. ಅದು ಬಿಟ್ಟರೆ ನುಸಿ ಎಲೆಗಳ ಮೇಲೆ ರಸ ಇರತಕ್ಕಂಥದ್ದು, ಅದಕ್ಕೆ ಬೇವಿನ ಎಣ್ಣೆ ನಾವು ಸಿಂಪಡಣೆ ಮಾಡಿದ್ರೆ ಅದು ಕಂಟ್ರೋಲ್ ಬರುತ್ತೆ. ಅಥವಾ ಅಸಿಫೇಟ್ ಅಂತ ಮಾರ್ಕೆಟಲ್ಲಿ ಇದೆ, ಅಸಿಫೇಟ್ ಅಂತ 1 ಗ್ರಾಮ್ 1 ಲೀಟರ್ಗೆ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಅದು ಆಗುತ್ತೆ. ಅದಾದ ನಂತರ ನಮಗಿಲ್ಲಿ ನೆಮಟೋಡ್ ಮತ್ತು ಗೊಣ್ಣೆ ಹುಳದ ಬಾಧೆ ನಮ್ಗೆ ಕಾಣಿಸ್ಬರುತ್ತೆ. ಇವೇ ಇನ್ನೇನು ಮಾತಾಡ್ತೀನಿ ಅದಕ್ಕಿಂತ ಪ್ರಾಬ್ಲಮ್ ಈ ಗೊಣ್ಣೆ ಹುಳು ಮತ್ತು ರೂಟ್ ಗ್ರಬ್ದು. ಇಲ್ಲಿ ನೆಮಟೋಡ್ ಏನಂತಂದ್ರೆ, ಕೆಂಪು ಮಣ್ಣಲ್ಲಿ ನೆಮಟೋಡ್ ಸಮಸ್ಯೆ ಸಾಮಾನ್ಯ, ಸ್ವಲ್ಪ ನೀರು ಕಡಿಮೆ ಇದ್ರೂ ಸಾಮಾನ್ಯ ಕಂಡು ಬರ್ತಕ್ಕಂಥದ್ದು, ಬೇರು ಕೊಳಿತಕ್ಕಂಥದ್ದು, ಗಂಟಾಗ್ತಕ್ಕಂಥದ್ದು ನಾವು ನೋಡ್ತೀವಿ. ಆಮೇಲೆ ನಮ್ದು ನೆಮಟೋಡ ರೋಗನೋ ಅಂತಾನೆ ಗೊತ್ತಾಗಲ್ಲ, ನಾವೇನು ಗೊಬ್ಬರ ಹಾಕಿರ್ತೀವಿ, ಏನು ಮ್ಯಾನೇಜ್ ಮಾಡ್ತಿರ್ತೀವಿ, ಗಿಡಗಳು ಹಳದಿ ಬರ್ತಕ್ಕಂಥದ್ದು ಡೆವಲಪ್ಮೆಂಟ್ ಆಗ್ತಿರಲ್ಲ. ಸೊ ಅಂತ ಟೈಮಲ್ಲಿ ನಾವು ಒಂದು ಗಿಡ ತೆಗೆದು ನೋಡಿದಾಗ ಬೇರೆ ಗಂಟುಗಳನ್ನ ಕಾಣ್ತೀವಿ, ಅಂತ ಟೈಮಲ್ಲಿ ಇದು ನೆಮಟೋಡ್ ಅಂತ. ಇಲ್ಲಿಗೆ ನಾವು ಈ ನೆಮಟೋಡ್ ಸಮಸ್ಯೆ ನಮ್ಮ ಸುತ್ತಮುತ್ತ ಇದೆ ಅಂದಾಗ, ಒಂದು 150-200 kg ಒಳ್ಳೆ ಗುಣಮಟ್ಟದ ಬೇವಿನಿಂಡಿನ ನಾವು ನಾಟಿ ಸಮಯದಲ್ಲೇ ಬಳಸ್ಬಿಟ್ರೆ ಒಳ್ಳೇದು. ಅಥವಾ ಬೇವಿನಿಂಡಿ ಕಾಸ್ಟ್ಲಿ ಇದೆ, 40 ರೂಪಾಯಿ ಇದೆ ಕೆಜಿ, ಒಳ್ಳೆ ಗುಣಮಟ್ಟದ ಬೇಕು ಅಂದ್ರೆ 35-40 ರೂಪಾಯಿ ಗಂಟನ ಆಗುತ್ತೆ. ಅದು ನಮ್ಗೆ ಬೇವಿನಿಂಡಿ ಹಾಕಿ ಆಗ್ತಿಲ್ಲ ಅಂತಂದ್ರೆ, ಕಾರ್ಬೋಫಿರಾನ್ ಹರಳುಗಳು 5-8 kg, 5 kg ಸಾಕಾಗುತ್ತೆ ಒಂದು ಎಕರೆಗೆ. ಅದನ್ನ ನೀವು ನಾಟಿ ಸಮಯದಲ್ಲೇ ಬಳಸ್ಬಿಟ್ರೆ ಒಳ್ಳೇದು, ಆವಾಗ ಅದು ನೆಮಟೋಡ್ ಸಮಸ್ಯೆನ ಒಂದು ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಅಥವಾ ನಾವು ರೆಗ್ಯುಲರ್ ಆಗಿ ಅರಿಶಿನ ಬೆಳೆ ಅಂತವ್ರು, ನಾವೇನ್ ಮಾಡ್ಬೇಕು, ಬೆಳೆ ಪರಿವರ್ತನೆ ಮಾಡ್ಕೋಬೇಕು ನೆಮಟೋಡ್ ಕಂಟ್ರೋಲ್ ಮಾಡ್ಲಿಕ್ಕೆ. ಅಥವಾ 1 ವರ್ಷ ಚೆಂಡು ಹಾಕ್ಬೇಕು, ಬೆಳೆ ಪರಿವರ್ತನೆ, ಬೇರೆ ಬೇರೆ ಬೆಳೆಗಳು, ಜೋಳ ಬೆಳ್ಕೊಂಡು ಚೆಂಡು ಬೆಳ್ಕೊಂಡು, ಚೆಂಡು ರಾಮಬಾಣ ನೆಮಟೋಡ್ಸ್ಗೆ. ನಾವು ಏನಾದ್ರೂ ನೆಮಟೋಡ್ ಪ್ರಮಾಣ ಜಾಸ್ತಿ ಇದ್ರೆ ಚೆಂಡು ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗುತ್ತೆ. ಅಥವಾ ಚೆಂಡುನ ಅಂತರ ಬೆಳೆಯಾಗಿ ಮಾಡ್ತಕ್ಕಂಥದ್ದು, 5 ಲೈನ್ಗೆ 1 ಲೈನ್ ಚೆಂಡು ಹಾಕ್ತಾರೆ, ಅದ್ರ ಎಫೆಕ್ಟ್ ಇಂದ ನೆಮಟೋಡ್ ಸಮಸ್ಯೆನ ಮ್ಯಾನೇಜ್ ಮಾಡ್ಬೋದು. ಇದು ಇದು ಪ್ರಮುಖವಾಗಿ. ಇನ್ನು ಗೊಣ್ಣೆಹುಳು, ಗೊಣ್ಣೆಹುಳದು ಅಂತಂದ್ರೆ ಇದು ಸಾಮೂಹಿಕವಾಗಿ ಆಗ್ಬೇಕು, ಆದ್ರೂ ನಾವೇನ್ ಹೇಳ್ತೀವಿ ಸಾಮೂಹಿಕವಾಗಿ ಅದನ್ನ ನೀವು ದಯವಿಟ್ಟು ಯಾರು ಎಂಟಮೊಲಜಿಸ್ಟ್ ಕಾಂಟ್ಯಾಕ್ಟ್ ಮಾಡಿರೋ ಅಷ್ಟು, ಇಬ್ಬರಿ ಕೆಮಿಕಲ್ ಹಾಕಿ ಗೊಣ್ಣೆಹುಳನ್ನ ಕಂಟ್ರೋಲ್ ಮಾಡ್ತೀನಿ ಅದು ಮೂರ್ಖತನ. ಸಾಮೂಹಿಕವಾಗಿ ನಮ್ಮ ಗೊಣ್ಣೆಹುಳು ಕಾಣಿಸ್ಕೊಳ್ತಿದ್ರೆ ಅವರವರೆಲ್ಲರೂ ಪ್ರಯತ್ನ ಪಡ್ಬೇಕಾಗತ್ತೆ. ಆದ್ರೂ ನಾನು ಕೆಲವು ಹಂತಗಳಲ್ಲಿ ಬೇರೆ ತಿಂದ್ಬಿಡುತ್ತೆ ಗೊಣ್ಣೆಹುಳು, ಇವೇನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಪೂರೇಟ್ ಕಾಳುಗಳು 4-5 kg ನಾಟಿ ಮಾಡ್ಬೇಕಾದ್ರೆ ಬಳಸ್ತಕ್ಕಂಥದ್ದು, ಆ ಬೇವಿನ ಹಿಂಡಿನ ಕೂಡ. ಆಮೇಲೆ ಕ್ಲೈಮೇಡಿಯೋ, ಇದು ಒಂದು ಬಯೋ ಏಜೆಂಟ್ ಇದೆ, ಕ್ಲೈಮೇಡಿಯೋ ಪಚೋನಿಯಾ ಅಂತನೂ ಒಂದು ಒಂದು ಇದಿದೆ, ಅದನ್ನ ನಾವು ಬಳಸ್ತಕ್ಕಂಥದ್ದು ಒಂದು ಬಯೋ ಏಜೆಂಟ್. ಅದ್ರ ಹೆಸರು ನನಗೆ ಸರಿಯಾಗಿ ಇದಾಗ್ತಿಲ್ಲ. ಆ ಬಯೋ ಏಜೆಂಟ್ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಫಸ್ಟ್ ಬಳಸಿದ್ರೆ ಅದು ಅದು ಅಂದ್ರೆ ಈ ಗೊಣ್ಣೆ ಹುಳುಗಳನ್ನು ಎಲ್ಲಾ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಗೊಣ್ಣೆ ಹುಳುಗಳಿಗೂ ಅದು ರೋಗ ಬರ್ಸ್ತಕ್ಕಂಥದ್ದು, ಅದು ಅದು ಅದು ಒಂದು ಒಳ್ಳೆ ಎಫೆಕ್ಟ್ ಅದು. ಬಟ್ ಕಣ್ಣಿಗೆ ಕಾಣಲ್ಲ, ಆ ಗಿಡ ಹುಳುಗಳು ಸ್ಲೋ ಸತ್ತೋಗ್ತವೆ, ಮಣ್ಣಲ್ಲಿ ಸೇರಿ ಹೋಗ್ಬಿಡ್ತವೆ. ಅದು ಬಿಟ್ಟರೆ ಪೋರೇಟು, ಆಮೇಲೆ ಈಗ ಕ್ಲೋರೋಪೈರಿಪಾಸ್ ಡ್ರೆಂಚ್ ಮಾಡಿಸ್ತೀವಿ, ಅದು ಎಷ್ಟು ಮಟ್ಟಿಗೆ ಅದು ಕಂಟ್ರೋಲ್ ಆಗ್ತೀನಿ ಅಂತ ನಮಗೂ ಗೊತ್ತಿಲ್ಲ. ಸ್ಟ್ರಿಕ್ಟ್ಲಿ ಹೇಳಬೇಕು ಅಂದರೆ, ಯಾಕಂದರೆ ಆ ಹಂತದಲ್ಲಿ ಹುಳುಗಳು ಕ್ಲೋರೋಪೈರಿಪಾಸ್ ಒಳಗೆ ಹಾಕಿದ್ರು ಕೂಡ ಸಾಯ್ದೇ ಹೋಗ್ಬೋದು, ಅಷ್ಟು ಬಲಿಷ್ಠ ಆಗೋಗಿರ್ತವೆ ನಾವು, ನಮಗೆ ಕಣ್ಣು ಕಾಣಿಸ್ಬೇಕಾರೆ. ಹಾಗಾಗಿ ಗೊಣ್ಣೆ ಹುಳು ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ವರ್ಷ ಪೂರ್ತಿ ಆಗ್ತಕ್ಕಂಥದ್ದು ಸಾಮೂಹಿಕವಾಗಿ ಆಗ್ತಕ್ಕಂಥದ್ದು. ಆಮೇಲೆ ಆ ಬಯೋ ಏಜೆಂಟು ಒಂದಿದೆ ಅದು, ಮತ್ತೆ ಕ್ಲೋರೋಪೈರಿಪಾಸ್ ಬಳಕೆ. ಈಗ ಒಂದು ನಾವು ಪ್ರೈವೇಟ್ ಆಗಿರೋ ಇವ್ರದ್ದು 2 ಕೆಮಿಕಲ್ ಮಿಕ್ಸ್ ಮಾಡಿ ಕ್ಲೋರೋಪೈರಿಪಾಸ್ ಮತ್ತು ಇನ್ನೊಂದನ್ನ ಮಿಕ್ಸ್ ಮಾಡಿ ಒಂದು ಬಂದಿದೆ ಲೆಸೆಂಟ್ ಅಂತ ಬಂದಿದೆ, ಅದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರುತ್ತೆ, ಸ್ವಲ್ಪ ಕಾಸ್ಟ್ಲಿ ಇದೆ ಅದು. ಆಯ್ತಾ, ಗೊಣ್ಣೆಗಳು ನಿಮ್ಗೆ ತೀರಾ ಸಮಸ್ಯೆ ಆದಾಗ ಇವೆಲ್ಲನೂ ನೀವು ಗಮನಿಸಬೇಕಾಗತ್ತೆ. ಇದು ಒಟ್ಟಾರೆಯಾಗಿ ನಿಮಗೆ ರೋಗ ಮತ್ತು ಕೀಟಬಾಧೆ ನಿರ್ವಹಣೆ ಹೇಗೆ ಅದೆಲ್ಲ ನಾವು ಮಾಡ್ಬೇಕಂತೇನಿಲ್ಲ, ನಮಗೇನು ಕಾಣಿಸ್ಕೊಳ್ತಿದೆ ಅದನ್ನ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. 1-2 ಬೆಳೆಗಳಲ್ಲಿ ನಮಗೆ ಅನುಭವ ಬರುತ್ತೆ ಯಾವ ಥರ ಮಾಡಬೇಕು ಅಂತ. ಇನ್ನಂತರ ಏನು ಹಾರ್ವೆಸ್ಟಿಂಗ್, ಹಾರ್ವೆಸ್ಟಿಂಗ್ ಅಂದರೆ ಕಟಾವು ಮಾಡ್ತಕ್ಕಂಥದ್ದು. ಇಲ್ಲಿ ಕಟಾವು ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕೆ ಕಟಾವು, ಈಗ ನಾವು ಎಲೆಗಳೆಲ್ಲ ಒಣಗ್ತಾ ಇದ್ದಾವೆ, 200-225-230 ದಿನಗಳಾಗಿದೆ ನಮ್ಮ ತಳಿಗೆ ಅನುಗುಣವಾಗಿ. ಒಣಗ್ತಾ ಇದೆ ಬಂದಾಗ ಎಲೆಗಳನ್ನ ತೆಗಿಬೇಕು. ಎಲೆಗಳನ್ನ ನೀಟ್ ಭೂಮಿ ಮೇಲೆ ಹೈಟಾಗಿ ಕಟ್ ಮಾಡಿಕೊಂಡು ಒಂದು 2 ಇಂಚ್ ಹೈಟಲ್ಲಿ ಕಟ್ ಮಾಡಿಕೊಂಡು ಎಲೆಗಳನ್ನೆಲ್ಲ ಒಂದ್ ಕಡೆ ಹಾಕೊಳ್ತೀವಿ. ಯಾಕಂದ್ರೆ ಬೇಕಾಗುತ್ತೆ ಎಲೆಗಳು. ಎಲೆಗಳನ್ನ ನಾವು ಅರಿಶಿನ ಬೇಯಿಸ್ಲಿಕ್ಕೆ ಅದನ್ನ ಉರುವಲಾಗಿ ಉಪಯೋಗಿಸ್ತೀವಿ. ಅದ್ ಮಾಡ್ಬೇಕು. ನಂತರ ಇತರ ಕಟ್ ಮಾಡಿದ್ಮೇಲೆ 2 ಬಾರಿ ನಾವು ನೀರು ಕೊಡ್ಬೇಕಾಗ ಅರಿಶಿನಕ್ಕೆ. ಒಂದ್ಸಲಿ ಕಟ್ ಮಾಡಿದ ನಂತರ ನೀರು ಕೊಡ್ತೀವಿ, ಮತ್ತೆ ಒಂದು 10 ದಿನ ಆದ್ಮೇಲೆ ಇನ್ನೊಂದ್ಸಲಿ ನೀರು ಕೊಡ್ತೀವಿ. ಇದು ಏನಂದ್ರೆ ಅರಿಶಿನದ ಮೇಲೆ ಸಿಪ್ಪೆ ಬಲಿಲಿಕ್ಕೆ, ಅದಕ್ಕೆ ಗುಣಮಟ್ಟ ಚೆನ್ನಾಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನ ನೀರು ಕೊಡ್ತಕ್ಕಂಥದ್ದು, ನೀರು ಕೊಟ್ಟು 1 ವಾರ 10 ದಿನ ನಂತರ ಹಾರ್ವೆಸ್ಟ್ ಮಾಡಿಸ್ತಕ್ಕಂಥದ್ದು, ಅಂದ್ರೆ ಇದು ಕಟಾವು ಮಾಡಿಸ್ತಕ್ಕಂಥ. ಕಟಾವು ಮಾಡಿಸೋದು ಹೇಗೆ? ಈಗಲೂ ನಾವು ನಡೀತಿರೋದು, ರೈತರು ಗುತ್ತಿಗೆ ಕೊಟ್ಬಿಡ್ತಾರೆ, ಗುತ್ತಿಗೆ ಅವರು ಗುದ್ಲಿಲಿ ಅಗದು ಎಣ್ಣೆಹಾಳನ್ನ ಕ್ಲೀನ್ ಮಾಡಿ ಕೊಡ್ತಕ್ಕಂಥದ್ದು. ಇದಕ್ಕೆ ಎಷ್ಟು ಆಗ್ಬೋದು? 20-25 ಸಾವಿರ ಖರ್ಚಾಗುತ್ತೆ. ಸೊ ನಾವೇನ್ ಬೆಳೆ ಬೆಳಿತಿದೀವಿ ಅದರ 25% ಶೇಕಡ ಇಲ್ಲೇ ಹೊರಟೋಗುತ್ತೆ. 25% ನಮ್ಗೆ ಇದಕ್ಕೆ ಹೋಯ್ತು, ಯಾವ್ದು ಬೀಜಕ್ಕೆ. ಇನ್ನು 25% ಕಟಾವಿಗೆನೆ ಹೋಯ್ತು. ಇನ್ನು ನಾವು ಅದನ್ನ ಬೇಯಿಸಿಲ್ಲ, ಆ ಖರ್ಚು ಬೇರೆ ಇದೆ. ಜಸ್ಟ್ ಅವನು ಹಾರ್ವೆಸ್ಟ್ ಮಾಡಿ ಕ್ಲೀನ್ ಮಾಡಿ ಒಂದ್ ಕಡೆ ಗುಡ್ಡೆ ಹಾಕೊಂಡ್ಲಿಕ್ಕೆ 20-25 ಸಾವಿರ ರೂಪಾಯಷ್ಟು ಚಾರ್ಜ್ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ, ಕೃಷಿ ವಿಜ್ಞಾನ ಕೇಂದ್ರದವರು ಟರ್ಮರಿಕ್ ಹಾರ್ವೆಸ್ಟರ್ ಅಂತಕ್ಕಂಥದ್ದು ಒಂದನ್ನ ಒಂದು ಮಿಷಿನ್ ರೈತರಿಗೆ ಪರಿಚಯ ಮಾಡಿಸಿದೆ. ಅದರಲ್ಲಿ ಅರಿಶಿನ ಒಂದೇ ಅಲ್ಲ, ಆಲೂಗಡ್ಡೆನೂ ಕೂಡ ಕೀಳ್ಬೋದು. ಅದ್ರಲ್ಲಿ ಏನಂದ್ರೆ ಒಬ್ಬ ರೈತರು ತಗೊಳ್ಳೋ ಕಷ್ಟ ಆಗ್ಬೋದು. ಅದ್ರದ್ದು ಕಾಸ್ಟ್ ಅಂದ್ರೆ 85,000 ರಿಂದ 1 ಲಕ್ಷ ರೂಪಾಯಿ. ಅದು ಬೇರೆ ಬೇರೆ ವೇರಿಯಂಟ್ ಇದೆ. ಸೊ FPOಗಳು ಅಥವಾ 10 ಎಕರೆ 15 ಎಕರೆ ಬೆಳೀತಕ್ಕಂಥ ರೈತರು ಅದರಲ್ಲಿ ಶುಂಠಿನೂ ಕೇಳ್ಬೋದು. ಅದನ್ನ ಶುಂಠಿ ಆಲೂಗಡ್ಡೆ ಅರಿಶಿನ ಮೂರನ್ನೂ ಕೇಳ್ಬೋದು. ಅಂತ ರೈತರು ಅವ್ರಿಗೆ 81 ಲಕ್ಷ ಟ್ರ್ಯಾಕ್ಟರ್ ಡ್ರಾನ್, ಅದು ಟ್ರ್ಯಾಕ್ಟರ್ ಮೂಲಕ ಬಳಸ್ತಕ್ಕಂಥದ್ದು. ಅದು ಅದು ಅಲ್ಲಿ ಏನು ಅಡ್ವಾಂಟೇಜ್ ಏನಂದ್ರೆ, ನಿಮಗೆ 1 ಎಕರೆಗೆ 5-6 ಎಕರೆಗಳಷ್ಟು ಹಾರ್ವೆಸ್ಟ್ ಮಾಡ್ಬೋದು. 5-6 ಎಕರೆ 1 ಎಕರೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ನಿಮ್ಗೆ 2-2.5 ಗಂಟೆಲಿ 1 ಎಕರೆ ಹಾರ್ವೆಸ್ಟ್ ಆಗುತ್ತೆ. ಏನ್ ನಿಮ್ಮ ಹತ್ರ ಏನಿರ್ಬೇಕು? ಹೆಣ್ಣಾಳುಗಳ ಸಂಖ್ಯೆ ಜಾಸ್ತಿ ಇರಬೇಕು. ಯಾಕಂದ್ರೆ ಅದು ಒಂದು ಟ್ರ್ಯಾಕ್ಟರ್ ಅಲ್ಲಿ ಹಾರ್ವೆಸ್ಟ್ ಮಣ್ಣಿನ ಅರಿಶಿನ ಕಿತ್ತು ಕಿತ್ತು ಮೇಲೆ ಹಾಕಿದಾಗ ಅದನ್ನ ಹಾಯ್ಕೊಂಡು ಒಂದು ಕಡೆಗೆ ಹಾಕೊಳ್ತಕ್ಕಂಥ ವ್ಯವಸ್ಥೆ ನಿಮ್ಗೆ ಇರಬೇಕು. ಹಂಗಿದ್ರೆ ಒಂದು ದಿನಕ್ಕೆ ನೀವು ಒಂದು ದಿನಕ್ಕೆ ಬೇಡ, ಅದು ರೈತರು ಬೆಳಿಗ್ಗೆ 7-8 ಗಂಟೆ ಕೆಲಸ ಮಾಡ್ತಾರೆ. ನಾವ್ ಹೇಳಿದ್ ಒಂದು ಎಕರೆಗೆ 2-2.5 ಗಂಟೆಲಿ 1 ಎಕರೆ ಹಾರ್ವೆಸ್ಟ್ ಮಾಡ್ಬಿಡ್ಬೋದು. ಅಂದ್ರೆ ನಾವೊಂದು ಸ್ವಲ್ಪ ಕಾಸ್ಟ್ ವರ್ಕ್ಔಟ್ ಮಾಡಿದ್ವಿ, ಎಷ್ಟಾಗ್ಬೋದು 1 ಎಕರೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಅಂತ. ಹೆಣ್ಣಾಳುಗಳನ್ನ ಬಿಟ್ಟು ಬರೀ ಆ ಮಿಷಿನ್ ಅದ್ರ ಕೆಲ್ಸಕ್ಕೆ ಹೋಗೋದ್ರೆ ನಿಮ್ಗೆ 1.5-3 ಸಾವಿರ ರೂಪಾಯಿಗೆ ನಿಮ್ಗೆ ಹಾರ್ವೆಸ್ಟ್ ಮುಗಿದೋಗುತ್ತೆ. ಡೀಸೆಲ್ಲು ಟ್ರ್ಯಾಕ್ಟರ್ ಖರ್ಚು ಈ ಖರ್ಚುಗಳನ್ನ ಹಾಕಿದ್ರೆ, ಸೊ ಅದು 25,000 ರೂಪಾಯಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಹೆಣ್ಣಾಳುಗಳನ್ನು ಸೇರಿಸ್ಕೊಂಡ್ರು 5,000 ರೂಪಾಯಿ ಮುಗಿದೋಗುತ್ತೆ ನಿಮ್ಗೆ ಇಲ್ಲಿ. ಸೊ ಇದು ಇಲ್ಲಾಂದ್ರೆ ಅನಾವಶ್ಯ, ನಮ್ಗೆ ದುಡ್ಡು ವೇಸ್ಟ್. ಆಮೇಲೆ ಯಾರು ಒಬ್ರು ಮುಂದೆ ಬಂದು ತಗೊಂಡ್ರೆ ಇವುಗಳನ್ನ ಆ ಭಾಗದಲ್ಲಿ ಪರಿಚಯ ಮಾಡ್ಕೊಂಡ್ರೆ ಆಲೂಗಡ್ಡೆನ ಕಟಾವು ಮಾಡ್ಬೋದು, ಶುಂಠಿ ಕಟಾವು ಮಾಡ್ಬೋದು. ಆಮೇಲೆ ಕೆಲವು ರೈತರು ಹೇಳ್ತಾರೆ, ಸರ್ ಏರುಮಡಿ ಮಾಡಿಲ್ಲ ಅಂದ್ರೆ ಆಗಲ್ಲ. ಇನ್ನು ಆ ಥರ ಸಮಸ್ಯೆನೇ ಇಲ್ಲ. ಶುರುವಿನಲ್ಲಿ ನಮಗೂ ಹಂಗೆ ಅಂತಿತ್ತು, ಏರುಮಡಿ ಮಾಡಿಲ್ಲ ಅಂದ್ರೆ ಕೀಳಕ್ಕಾಗಲ್ವೇನಪ್ಪ ಅಂತ. ಅದು ಡ್ರೈವರ್ದು ಟೆಕ್ನಿಕ್ ಮೇಲೆ ಹೋಗುತ್ತೆ. ನೀವು ಯಾವ ಥರ ಅರಿಶಿನ ಹಾಕಿದ್ರು ಕೂಡ ಅದು ಕೀಳುತ್ತೆ. ಇದನ್ನ ದಯವಿಟ್ಟು ರೈತರು ಅಳವಡಿಸ್ಕೋಬೇಕು. ಸಾಂಘಿಕವಾಗಿ FPOಗಳು ಏನು ಸಾಕಷ್ಟು ಅವುಗಳವರು ಅಲ್ಲಿ ಏನಾಗುತ್ತೆ, ಯಂತ್ರಧಾರೆ ನಾವು ಸಾಕಷ್ಟು ಪ್ರಮೋಟ್ ಮಾಡಿದ್ವಿ. ಅವ್ರು ಇದು ಸೀಸನ್ ವೈಸ್ ಆಗ್ಬಿಡುತ್ತೆ ಅಂತ ಅವ್ರ ಹಿಂದೆ ಇಟ್ಕೊಂಡಿರ್ತಾರೆ. ಅಲ್ಲಿ ಆಲೂಗಡ್ಡೆ ಬರುತ್ತಪ್ಪ ಅದನ್ನ ಮಾಡ್ಕೋಬಹುದು, ಶುಂಠಿ ಬರುತ್ತಂದ್ರೆ ಅವರು ಯಂತ್ರಧಾರರು ಮಾಡ್ಕೋಬಹುದು, ಅದು ಕೂಡ ಹೌದು. ಅದಾದ ನಂತರ ಹಾರ್ವೆಸ್ಟ್ ಆದ್ಮೇಲೆ ಇನ್ನೊಂದು ಬೇಯಿಸ್ತಕ್ಕಂಥದ್ದು, ಬೇಯಿಸಿ ಒಣಗಿಸ್ತಕ್ಕಂಥದ್ದು, ಆಮೇಲೆ ಪಾಲಿಷ್ ಮಾಡ್ತಕ್ಕಂಥದ್ದು. ಸೊ ನಮ್ಮಲ್ಲಿ ಏನಂದ್ರೆ ಬೇಯಿಸಿ ಒಣಗಿಸೋದಷ್ಟೇ, ಪಾಲಿಷ್ ಇಲ್ಲ. ಯಾರಾದ್ರೂ ಮಾರ್ಕೆಟ್ ಅವರು ತುಂಬಾ 10 ಟನ್ 20 ಟನ್ ಬೇಕಂದ್ರೆ ಒಂದಿಷ್ಟು ಪಾಲಿಷ್ ಮಾಡಿಸ್ಕೊಡ್ತಾರೆ. ಕೆಲವರು ಮಾಡ್ಕೋತಾರೆ, ಕೆಲವರು ಮಾಡ್ಕೊಳ್ತಾರೆ ಆಯ್ತಾ. ಆಮೇಲೆ ಇಲ್ಲಿ ಏನಂತಂದ್ರೆ ಇಲ್ಲಿ ಅರಿಶಿನದ ಮಾರ್ಕೆಟಿಂಗ್ ನಾವು ನೋಡಿದ್ರೆ ಅದು ಬೇಯಿಸೋದ್ ಬಗ್ಗೆ ಹೇಳ್ಬಿಡ್ತೀವಿ. ಅದನ್ನ ಒಂದು ಕಂಟೈನರ್ ಬಾನಿ ಅಂತ ನಾವ್ ಅಲ್ಲಿ ಕಡಿತಾರೆ. ಒಂದು ಕಂಟೈನರ್ ಒಂದು 80-85 ಕೆಜಿ ಅಷ್ಟು ಹಿಡಿಯುತ್ತೆ. ಆ ಕಂಟೈನರ್ಗೆ ಹಾಕ್ಬಿಟ್ಟು ಕಂಟೈನರ್ ಹಾಕಿ ನೀರನ್ನ ಹಾಕಿ ಅದನ್ನ ಅಂದ್ರೆ ಇದು ಜಮೀನಲ್ಲೇ ಒಂದು ಒಲೆ ಮಾಡ್ಕೊಳ್ತಾರೆ. ಜಮೀನಲ್ಲೇ ಹಿಂಗ ಒಲೆ ಮಾಡ್ಕೊಂಡು ಆ ಕಟ್ಟಿಗೆಗಳು ಅಥವಾ ತೆಂಗಿನ ಮೊಟ್ಟೆ ಆಮೇಲೆ ಅರಿಶಿನದ ಎಲೆಗಳು ಅವುಗಳನ್ನ ಹಾಕಿ ಒಂದು 20-25 ನಿಮಿಷ ಬೇಯಿಸ್ತಾರೆ. ಅದು ಗೊತ್ತಾಗುತ್ತೆ, ಕೈಲಿ ಮುಟ್ಟು ನೋಡಿದ್ರೆ ಬೆಂದಿದೆ ಅಂತ. ಆಮೇಲೆ ನಂತರ ಅದನ್ನ ಅಲ್ಲೇನೆ ಸಗಣಿ ಸಾರಿಸಿರ್ತಕ್ಕಂಥ ಒಂದು ಹಟ್ಟಿ ಅಥವಾ ಇದ್ರ ಮೇಲೆ ಹಾಕೊಂಡು ಅದನ್ನ ಒಂದು 7 ದಿನಗಳ ಕಾಲ ಒಣಗಿಸ್ತಾರೆ. ಒಣಗಿಸಿದ್ನ ಅದನ್ನ ನೀಟಾಗಿ ಅದು ಮಾಯಿಶ್ಚರ್ ಕಂಟೆಂಟ್ ನೋಡ್ಕೊಂಡು ಅದನ್ನ ಸ್ಟೋರ್ ಮಾಡಿ ಇಡ್ತಕ್ಕಂಥದ್ದು. ಅದು ಬೇಕಾದ್ರೆ ಒಂದು ಸಿಂಗಲ್ ಪಾಲಿಶ್ ಮಾಡಿಸ್ತಕ್ಕಂಥದ್ದು. ಇದು ಇರತಕ್ಕಂಥ ಪ್ರತೀತಿ. ಈಗ CFTRIಗೆ ಒಂದು ಟೆಕ್ನಾಲಜಿ ಇದೆ, ಅದು ಕೂಡ ಸಾಂಘಿಕವಾಗಿ ಆಗ್ಬೇಕು. FPO ಅಥವಾ ಇನ್ಸ್ಟಿಟ್ಯೂಟ್ಗಳು ಮಾಡ್ಬೇಕು. ಏನಂದ್ರೆ ನಾವು ಒಣಗಿಸಿ ಈಗ ಬೇಯಿಸ್ತೀವಿ ಅಥವಾ ನೆರಳಲ್ಲೇ ಇದು ಮಣ್ಣಲ್ಲೇ ಒಂದು ಕಡೆ ಒಣಗಿಸ್ಬಿಡ್ತೀವಿ, ಅದು ಮೈಕ್ರೋ ಬಯಲ್ ಲೋಡ್ ಜಾಸ್ತಿ ಆಗುತ್ತೆ, ಕ್ರಿಮಿಕೀಟಗಳದ್ದು ಇದು ಜಾಸ್ತಿ ಆಗ್ಬೋದು, ಹೈಜಿನಿಕ್ ಇಲ್ಲದೆ ಇರ್ಬೋದು. ಅದ್ರ ಬದಲು ಅರಿಶಿನ ಹಾರ್ವೆಸ್ಟ್ ಮಾಡೋದು, ಕ್ಲೀನ್ ಮಾಡೋದು, ತೊಳೆದು ಬಿಟ್ಟು ಸ್ಲೈಸ್ ಮಾಡಿ ಏರ್ ಡ್ರೈ ಮಾಡಿಬಿಟ್ಟು ಪೌಡರ್ ಮಾಡ್ತಕ್ಕಂಥದ್ದು, ಗುಣಮಟ್ಟನೂ ಚೆನ್ನಾಗಿದೆ ಅಂತ. ಬಟ್ ಇಲ್ಲಿ ಅದು ಒಬ್ರು ರೈತರು ಮಾಡೋಕ್ಕಾಗಲ್ಲ, ಇದು ಎಫ್ ಪಿ ಒ ಸಂಘ ಇವುಗಳು ಇವುಗಳ ಬಗ್ಗೆ ಅಥವಾ ಇಲಾಖೆ ತೋಟಗಾರಿಕೆ ಇಲಾಖೆ ಇಂಥವ್ರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇದು ಒಟ್ಟಾರೆಯಾಗಿ ಇಲ್ಲಿ ನಾನು ಒಂದು ಎರಡು ಮೂರು ಟೆಕ್ನಾಲಜಿಗಳನ್ನ ನಿಮ್ಗೆ ಹೇಳ್ತೀನಿ. ಒಂದು, ಗುಣಮಟ್ಟದಂಥ ಬೀಜಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಆ ತಳಿಗಳನ್ನ ನಾವೇನು ಡಿಸ್ಕಸ್ ಮಾಡಿದ್ವಿ, ಅಲೆಪ್ ಸುಪ್ರೀಮು, ಪ್ರತಿಭಾ, ಪ್ರಗತಿ, ರಾಜೇಂದ್ರ ಸುನಿ, ಇವುಗಳನ್ನೇ ಬಳಕೆ ಮಾಡ್ತಕ್ಕಂಥದ್ದು. ಏನು ಇಳುವರಿ ಜಾಸ್ತಿ ಆಗಿದೆ ನಿಮಗೆ? ಈಗ ನಾವು ಡಬ್ಲಿಂಗ್ ದ ಫಾರ್ಮರ್ಸ್ ಇನ್ಕಮ್ ದ್ವಿಗುಣಗೊಳಿಸೋದು ಮಾತಾಡ್ತಿದ್ವಲ್ವಾ, ಏನು ಮಾಡೋದು ಬೇಡ, ಇಳುವರಿ ಅದೊಂದು ರಿಪ್ಲೇಸ್ ಆಗ್ಬಿಟ್ರೆ ಕೃಷಿ ಖರ್ಚು ಕಡಿಮೆ ಆಯ್ತು. ಮೂರನೇದು ಇನ್ನು ಇವುಗಳು ಯಾವುದು, ಮಿಶ್ರ ಬೆಳೆ ಪದ್ಧತಿಗೆ ಹೋಗ್ತಕ್ಕಂಥದ್ದು. ಇದಕ್ಕೆ ರೈತರ ಇನ್ವಾಲ್ವ್ಮೆಂಟ್ ಬೇಕು. 9 ತಿಂಗಳ ಬೆಳೆ ಲೇಜಿ ಮ್ಯಾನ್ ಕ್ರಾಪ್ ತರನೇ ಆಗ್ಬಿಡುತ್ತೆ, ಯಾವಾಗ ತಿಂಗಳಿಗೆ ಒಂದ್ಸಲಿ ಒಂದಿಷ್ಟು ಕೆಲಸ ಮಾಡಿಸೋದು ಇಲ್ಲಿ. ಬಟ್ ಇಲ್ಲಿ ನೀವೇನಾದ್ರು ಮಿಶ್ರ ಬೆಳೆ ಹಾಕೊಂಡ್ರೆ ಎಕ್ಸಲೆಂಟ್ ಇಳುವರಿ ತೆಗಿಬಹುದು, ಆಮೇಲೆ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ, ಜೊತೆಗೆ ಪ್ರತಿ ತಿಂಗಳು ತಿಂಗಳು ನಮಗೆ ಇನ್ಕಮ್ ಕೂಡ ಬರುತ್ತೆ. ಇನ್ನು ಹಾರ್ವೆಸ್ಟ್ ಮಾಡ್ಲಿಕ್ಕೆ ಇವುಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಯಾವುದು ಹಾರ್ವೆಸ್ಟರ್ ಯಂತ್ರಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಇವು. ಇನ್ನು ರಾಪಿಡ್ ಮಲ್ಟಿಪ್ಲಿಕೇಶನ್ ಇದೆ, ಇದು ಶೀಘ್ರ ಸಸ್ಯ ಉತ್ಪಾದನೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಏನು ಆಗ್ಲೇ ಹೇಳಿದೆ 600-800 ಕೆಜಿ ಗಂಟನು ಬೀಜನ ಬಳಸ್ತಾರೆ ಅಂತ. ಇಲ್ಲಿ ಏನು ಶೀಘ್ರ ಸಸ್ಯ ಉತ್ಪಾದನೆ ಮಾಡ್ತಕ್ಕಂಥದ್ದು ಕೇವಲ 180-200 ಕೆಜಿಲಿ ನಮ್ಗೆ 1 ಎಕರೆಗೆ ಎಷ್ಟು ಗಿಡ ಬೇಕಂತ ಬೆಳ್ಕೋಬಹುದು. ಅದ್ ಹೆಂಗೆ, ಈಗ ಒಂದು 50 ಪೌಚ್ ಇರ್ತಕ್ಕಂಥ ಟ್ರೇಗಳಲ್ಲಿ ನಾವು ಮೀಡಿಯಾ ಅಂತ, ಸೊ ಕೊಟ್ಟಿಗೆ ಗೊಬ್ಬರ ಆಗ್ಬಹುದು, ವರ್ಮಿ ಕಾಂಪೋಸ್ಟ್ ಆಗ್ಬಹುದು, ಮತ್ತೆ ಸ್ವಲ್ಪ ಮಟ್ಟಿಗೆ ಕೋಕೋಪೀಟ್ ಇವುಗಳನ್ನ, ಇದು ಸಮ ಪ್ರಮಾಣದಲ್ಲಿ ಆಗ್ಬೋದು ಅಥವಾ ಕೋಕೋಪೀಟ್ ಮತ್ತೆ ಬರೀ ಕೊಟ್ಟಿಗೆ ಗೊಬ್ಬರ, ಕೋಕೋಪೀಟ್ ಮತ್ತು ಬರೀ ವರ್ಮಿ ಕಾಂಪೋಸ್ಟ್ ಇವುಗಳನ್ನ ಹಾಕೊಂಡು ಮೀಡಿಯಾ ಅಲ್ಲಿ ಹಾಕಿ ನಾವು ಬೆಳೆ. ಇಲ್ಲಿ ಏನು ಮಾಡಬೇಕು, 180-200 ಕೆಜಿ ಏನು ಬೀಜ ತಗೊಂಡಿರ್ತೀವಿ ಅದನ್ನು ಚೆನ್ನಾಗಿ ಬೀಜೋಪಚಾರ ಮಾಡ್ತೀವಿ. ಬೀಜೋಪಚಾರ ಮಾಡಿ ಒಂದು ಕಣ್ಣುಗಳಿಗೆ ನೋಡ್ಕೊಂಡು, ಎಷ್ಟು ಕಣ್ಣುಗಳಿದಾವೆ, ಒಂದು ಕಣ್ಣು ಮತ್ತೆ ಒಂದು ಸ್ವಲ್ಪ ಭಾಗ ಇರ್ತಕ್ಕಂಥ ಹಂಗೆ ನಾವು ಕಟ್ ಮಾಡ್ಕೊಳ್ತದ. ಸೊ ಒಂದು ಗೆಡ್ಡೆಲಿ, ಒಂದು ಗೆಡ್ಡೆಲಿ ನಮಗೆ ಒಂದು ಗೆಡ್ಡೆ ಹಾಕ್ತಕ್ಕಂಥದ್ದು ಸಾಮಾನ್ಯ ಸಾಂಪ್ರದಾಯಿಕ ಪದ್ಧತಿಯಲ್ಲಿ. ಇಲ್ಲಿ 7-8 ಗಿಡಗಳಾಗಂತ ಒಂದು ಇದು ಬರುತ್ತೆ, ಅದನ್ನ ತುಂಡು ತುಂಡು ಮಾಡಿ ಕಟ್ ಮಾಡ್ಕೊಂಡು ಅಲ್ಲಿ ಹಾಕ್ತಿವಿ. ಹಾಕ್ಬಿಟ್ಟು ಅದಕ್ಕೆ ಟ್ರೇ ಹಾಕ್ಬಿಟ್ಟು ನಂತರ ಅದನ್ನ ಏನ್ ಮಾಡ್ತೀವಿ, ಟ್ರೇಗಳಿಗೆ ಚೆನ್ನಾಗಿ ನೀರು ಉಣಿಸಿ ನೀರು ಕೊಟ್ಟು ರೋಸ್ ಕ್ಯಾನಲ್ಲಿ ಆ ಟ್ರೇಗಳನ್ನ ಇಲ್ಲಿ ಇದು ಗಮನಿಸ್ಬೇಕು. ಇದು ವೆರಿ ಇಂಪಾರ್ಟೆಂಟ್. 90% ರೈತರು ಇಲ್ಲಿ ಫೇಲ್ ಆಗ್ಬಿಡ್ತಾರೆ, ಯಾಕಂದ್ರೆ ಅವರು ಈ ತರ ಈಗ ಈ ಕೆಲಸ ಮಾಡಲಿಲ್ಲ ಅಂದ್ರೆ ಸರಿಯಾಗಿ ಮೊಳಕೆ ಬರಲ್ಲ, ಮೊಳಕೆ ಬರೋದೇ ಲೇಟ್ ಆಗ್ಬಿಡುತ್ತೆ, ತಿಂಗಳು ಗಟ್ಟಲೆ ತಗ ಒಂದ್ ತಿಂಗಳ ಟೈಮ್ ತಗೋಬಿಡುತ್ತೆ. ಆಗ ಒಂದ್ ಚೆನ್ನಾಗಿ ಬಂದಿದೆ, ಒಂದ್ ಚೆನ್ನಾಗಿ ಬಂದಿಲ್ಲ, ಆಗ ಇದು ಯಾವ ಟೆಕ್ನಾಲಜಿ ಅಪ್ಪ, ಇದು ಯಾವ್ದು ಹೇಳ್ಬಿಟ್ರೆ ಅಂತಂತೆ. ಇಲ್ಲಿ ಯಾವುದೇ ಶೇಡ್ ನೆಟ್ ಬೇಡ, ಪಾಲಿಯೋಸ್ ಬೇಡ, ರೈತರೇ ಮಾಡ್ಕೋಬೇಕು, ರೈತರೇ ಮಾಡ್ಕೊಳ್ಳಬೇಕು. ರೈತರು ಮಾಡ್ಕೊಳ್ಳೆ ಕಾಸ್ಟ್ ಜಾಸ್ತಿ ಆದಿಲ್ಲ, ಯಾಕಂದ್ರೆ ನಾವು ಟ್ರೇ ತರಬೇಕು, ಮೀಡಿಯಾ ತರಬೇಕು, ಮತ್ತೆ ಯಾರಿಗೋ ಕೊಟ್ರೆ ಅವನು ಒಂದು ಸಸಿ 1 ರೂಪಾಯಿನೋ 75 ಪೈಸೆನೋ ಚಾರ್ಜ್ ಮಾಡಬಹುದು. 1 ರೂಪಾಯಿ ಚಾರ್ಜ್ ಮಾಡೋರು 25-26 ಸಾವಿರ ರೂಪಾಯಿ ಬೇಕಾಗುತ್ತೆ ಒಂದು ಎಕರೆಗೆ. ಹಂಗಾಗಿ ರೈತರೇ ಮಾಡ್ಕೋಬೇಕು, ರೈತರು ಮಾಡ್ಕೊಂಡ್ರೆ ಅವ್ರಿಗೆ ಇದು ಅಡ್ವಾಂಟೇಜ್ ಆಗ್ತಕ್ಕಂಥದ್ದು. ಅವ್ರೇನಂದ್ರೆ ಈಗ ನಾವು ಸಣ್ಣ ಸಣ್ಣ ತುಂಡುಗಳ ಕಟ್ ಮಾಡಿದೀವಿ, ಮೀಡಿಯಾ ಜೊತೆ ಟ್ರೇಗ್ ಹಾಕಿದೀವಿ, ಆ ಟ್ರೇಗಳನ್ನೆಲ್ಲನು ಚೆನ್ನಾಗಿ ನೀರು ಉಣಿಸಿ ಒಂದು 10-10 ಟ್ರೇಗಳನ್ನ ಒಂದು ಈ ತರ ಒಂದ್ರ ಮೇಲೆ ಒಂದು ಹೊಂದ್ಕೊಂಡು ಒಟ್ಬಿಟ್ಟು ಅದನ್ನ ಕವರ್ ಮಾಡ್ಬಿಡ್ಬೇಕು. ಅಲ್ಲಿ ಒಳಗಡೆ ಸ್ವಲ್ಪ ಸೆಕೆ ಕಟ್ಟಂಗೆ ಆ ಕವರ್ ಮಾಡಿ ನೀವು 2-3 ದಿನಕ್ಕೊಂದ್ಸರಿ ಒಂದ್ಸರಿ ಸ್ವಲ್ಪ ತೆಗೆದು ನೀರು ಕೊಟ್ಟು ಮತ್ತೆ ಮುಚ್ಚೆ ಅಲ್ಲಿ ಸೆಕೆ ಕಟ್ಟಿದ್ರೆ ಆ ಮೊಳಕೆಗಳೇನು ಸಣ್ಣ ಸಣ್ಣ ಮೊಳಕೆಗಳು ಅವು ಸ್ಪ್ರೌಟ್ ಆಗಿ ಹೊರಗಡೆ ಬರ್ತವೆ. ನೀವು ಒಂದು 15 ದಿವಸಗಳಲ್ಲಿ 10-12 ದಿವಸಗಳಲ್ಲಿ ನಿಮಗೆ ಮೊಳಕೆ ಕಾಣಿಸ್ ಆಗುತ್ತೆ. ಆಗ ಆ ಟ್ರೈಗಳನ್ನ ತೆಗೆದು ನೆರಳಿನಲ್ಲಿ ಹರಡ್ಬಿಟ್ರೆ ಅವುಗಳು ಒಂದು 35 ದಿನಗಳಿಗೆ ಒಂದು ಒಳ್ಳೆ ಆರೋಗ್ಯಕರವಾದ ಸಸಿಗಳು ಸಿಗ್ತವೆ ನಾಟಿಗೆ. ಇಲ್ಲೇನು ಅಡ್ವಾಂಟೇಜ್ ಇದೆ, ಸಾಕಷ್ಟು ಅಡ್ವಾಂಟೇಜ್ ಇದೆ. ಒಂದೇನು 45 ದಿವಸದ ಸಸಿಗಳನ್ನ ನಾಟಿಗೆ ಬಳಸಬಹುದು, ಆರೋಗ್ಯಕರವಾಗಿರ್ತಕ್ಕಂಥದ್ದು ಸಮಾನಾಂತರ ಇರ್ತಕ್ಕ ಸಸಿಗಳು. ನಾವು ಬೀಜನ ಜಮೀನಿಗೆ ಹಾಕಿದ್ರೆ ಸಮಾನಾಂತರಗಳಿಗೆ ಸಸಿಗಳು ಕಾಣಿಸಲ್ಲ, ಅದು ಒಂದು ಮತ್ತೆ ಆರೋಗ್ಯಕರ ಯಾವುದೇ ತರದ್ದು ಇದಿರಲ್ಲ. ಆಮೇಲೆ ಆ 45 ದಿವಸಗಳು ನಾವು ಇಲ್ಲೇನು ಬೆಳೆಸಿರ್ತೀವಿ ಅಷ್ಟು ನೀರು ಉಳಿತಾಯ ಆಗುತ್ತೆ. ಮೇನ್ ಜಮೀನಿಗೆ 45 ದಿವಸಗಳ ಟೈಮಲ್ಲಿ ಕನಿಷ್ಠ 5 ಬಾರಿ ನೀರು ಉಣಿಸ್ಬೇಕಾಗುತ್ತೆ. ಅಷ್ಟು ನೀರು ಎಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿ ಕೆಲಸ ಮಾಡಬಹುದು, ಉಳಿತಾಯ ಆಗುತ್ತೆ. ಎರಡನೇದು ನಾವು ನೀರು ಕೊಟ್ಟ ತಕ್ಷಣ ಏನ್ ಕಳೆ ಎಮರ್ಜ್ ಆಗುತ್ತಲ್ಲ, ಅಲ್ಲಿ 2 ಸಲ ಕಳೆ ತೆಗಿಸಬೇಕಾಗುತ್ತೆ, ಆ ಕಳೆನೂ ಅವಾಯ್ಡ್ ಮಾಡಬಹುದು ಇಲ್ಲಿ. ಮತ್ತೆ ಎರಡನೇ ನಾವು ಇಲ್ಲಿ 600 ಕೆಜಿನೋ 800 ಕೆಜಿನೋ 1,200 ಕೆಜಿನೋ ರೈತ ಏನು ಹಾಕಲ್ತವನೆ ಅದನ್ನ ಕೇವಲ 200 ಕೆಜಿಲಿ ಮುಗಿಸ್ಬಿಡ್ಬೋದು. 200 ಕೆಜಿಲಿ ನಿಮಗೆ ಒಂದು ಆರೋಗ್ಯಕರವಂತ ಗಿಡ ಸಿಗುತ್ತೆ, ಪೆಸ್ಟ್ ಅಂಡ್ ಡಿಸೀಸ್ ಫ್ರೀ ಗಿಡ ಸಿಗುತ್ತೆ, ಅದನ್ನ ನಾಟಿಗೆ ಬಳಸ್ತಕ್ಕಂಥದ್ದು. ಅದಾದ್ಮೇಲೆ ಸಮಾನಾಂತರ ಬೆಳವಣಿಗೆ ಇರುತ್ತೆ. ಆಮೇಲೆ ಪ್ರಿಸಿಷನ್ ಫಾರ್ಮಿಂಗ್ನ ನಾವು ಇದ್ ಮಾಡ್ತಿದೀವಿ, ನಾವು ಗಿಡ ಬೆಳೆಸ್ಕೊಂತಿದೀವಿ ಅಂದ್ರೆ ಅದನ್ನ ನಾಟಿ ಮಾಡ್ತೀವಿ, ನಾಟಿ ಮಾಡಿ ಹನಿ ನೀರಾವರಿ, ರೈಸ್ಡ್ ಬೆಡ್, ಪ್ರಿಸಿಷನ್ ಫಾರ್ಮಿಂಗು ಎಲ್ಲವೂ ಕೂಡ ಒಂದು ಸಿಸ್ಟಮೆಟಿಕ್ ಆಗಿ ನಡೆಯುತ್ತೆ, ಇಳುವರಿನೂ ಚೆನ್ನಾಗುತ್ತೆ. ಇನ್ನು ಕೆಲವು ರೈತರು ಹೇಳ್ತಾರೆ ಸರ್ ಒಂದೇ ಒಂದು ಕ್ಲಮ್ ಹಾಕೋದ್ರಿಂದ ಮೊಳಕೆ ತಗೊಂಡು ಮಾಡೋದ್ರಿಂದ ಇಳುವರಿ ಬರಲ್ವೇನೋ ಅಂತ, ಅವೆಲ್ಲ ಸುಳ್ಳು. ನಾವೀಗ ಸಾಕಷ್ಟು 5-6 ವರ್ಷಗಳಿಂದ ರೈತರ ಜಮೀನಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿಸಿದ್ವಿ, ನಾವೇ ಖುದ್ದಾಗಿ ಮಾಡ್ಕೊಂಡಿದ್ವಿ. ಇಲ್ಲೇನು ಅವನ ಇಂಟ್ರೆಸ್ಟ್ ಒಂದು ಇದ್ರೆ 180 ಕೆಜಿಲಿ ನಿಮಗೆ 1 ಎಕರೆ ಅರಿಶಿನಕ್ಕೆ ಗಿಡ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಈ ಟೆಕ್ನಾಲಜಿ ನಿಮ್ಗೆ ಎಲ್ಲಿ ಹೆಲ್ಪ್ ಬರುತ್ತೆ? ನಾನು ಅಲೆಪಿ ಸುಪ್ರೀಂ ತಗೊಳ್ಳಿ ಅಂತಂದೆ. ಅಲೆಪಿ ಸುಪ್ರೀಂ 800 ಕೆಜಿ ಕೂಡ ರಿಸರ್ಚ್ ಅಂತ ಬೇಕಲ್ವಾ? ನೀವು 1/2 ಎಕರೆ ಹಾಕತ್ತೀನಿ ಅಂತಂದ್ರೆ ಕನಿಷ್ಠ 400 ಕೆಜಿ ನಿಮ್ಗೆ ನಾವು ಕೊಡ್ಬೇಕಾಗತ್ತೆ. ಅದ್ರ ಬದಲು ನೀವು 100 ಕೆಜಿಲಿ 1/2 ಎಕರೆಗೆ ಮಾಡ್ಕೋಬಹುದಲ್ಲ ಗಿಡ. ಹೌದು, ಇಂತ ಸುಧಾರಿತ ತಳಿಗಳನ್ನ ಏನಾದ್ರೂ ನಾವು ಪರಿಚಯ ಮಾಡ್ಕೊಳ್ಳಿಕ್ಕೆ ಈ ತಂತ್ರಜ್ಞಾನ ಸೂಕ್ತ. ಯಾವುದೇ ಕಾರಣಕ್ಕೂ ರೈತರು ನರ್ಸರಿ ಅವರಿಂದ ಈ ಗಿಡ ಮಾಡಿಸ್ಕೊಳ್ಳೋದನ್ನ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ. ಇದು ಈಸಿ ಇದೆ, ಸಿಂಪಲ್ ಆಗಿದೆ. ಸ್ವಲ್ಪ ತಂತ್ರಜ್ಞಾನ ನೀವು ಯಾರು ಕೃಷಿ ವಿಜ್ಞಾನ ಕೇಂದ್ರಗಳು ಕಾಲೇಜು ಇವ್ರಗಳ ಮೂಲಕ ತಿಳ್ಕೊಂಡ್ರೆ ಇನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಒಂದು ನಾವಿಲ್ಲಿ ಖರ್ಚು ಕಡಿಮೆ ಮಾಡ್ಬೋದು. 2-3 ಕಳೆ ಅವಾಯ್ಡ್ ಆಗುತ್ತೆ, ಆಮೇಲೆ ನೀರಿನ ನಿರ್ವಹಣೆ ಚೆನ್ನಾಗುತ್ತೆ, ಗಿಡಗಳು ಸಿಗ್ತವೆ. ಇದೊಂದು ತಂತ್ರಜ್ಞಾನ. ಸೊ ಒಟ್ಟಾರೆಯಾಗಿ ಈ ಒಂದು 4-5 ತಂತ್ರಜ್ಞಾನಗಳನ್ನ ನಾನು ಇವತ್ತು ಒತ್ತುಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಮುಂದಿನ ಹಂಗಾಮ್ನಲ್ಲಿ ರೈತರು ಇದನ್ನೆಲ್ಲ ಅಳವಡಿಸ್ಕೊಂಡು ಖರ್ಚು ಕಡಿಮೆ ಮಾಡಿಕೊಂಡು ಒಂದು ಒಳ್ಳೆ ಇಳುವರಿ ತೆಗಿಲಿ ಅಂತ ನನ್ನೊಂದು ಆಶೆ. ಬಹಳ ಸಂತೋಷ ಡಾಕ್ಟರ್ ಎನ್ ಬಿ ಮೋಹನ್ ಕುಮಾರ್ ಅವರೇ. ದೀರ್ಘವಾಗಿ ನೀವು ಸುಧಾರಿತ ಕೃಷಿ ಕ್ರಮಗಳು ಅರಿಶಿನದ ಬೆಳೆಯಲ್ಲಿ ಯಾವ ರೀತಿ ಆಗಬೇಕು, ಪ್ರಯತ್ನಗಳು ಹೇಗಾಗಬೇಕು ಅಂತ ಒಂದು ಆ ಮಣ್ಣನ್ನು ನಿರ್ಧಾರ ಮಾಡೋದಾಯಿತು, ಬಿತ್ತನೆಗೆ ಬಳಸುವಂತಹ ಒಂದು ಒಳಸುರಿಗಳೇನಿದೆ ಅದನ್ನು ಎಷ್ಟು ಮಟ್ಟಿಗೆ ನಾವು ಖರ್ಚು ಕಡಿಮೆ ಮಾಡೋದಾಯಿತು, ಆ ನಂತರದಲ್ಲಿ ನಿರೀಕ್ಷಿಸಬಹುದಾದಂತಹ ಕೀಟ ಹಾಗೂ ರೋಗಗಳನ್ನು ನಾವು ಪೂರ್ವಭಾವಿಯಾಗೇನೆ ಅದನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಬೇಕಾದಂತಹ ನಿರ್ವಹಣೆ ಆಯಿತು, ಅದರಲ್ಲಿ ಸಾವಯವ ಅಂಶಗಳನ್ನು ಸೇರಿಸುವಂಥದ್ದು, ಜೈವಿಕ ಗೊಬ್ಬರಗಳನ್ನು ಬಳಸುವಂಥದ್ದು ಇದೆಲ್ಲ ಆಯಿತು. ಜೊತೆಗೆ ನೀರಿನ ನಿರ್ವಹಣೆ ಆಯಿತು, ಗೊಬ್ಬರದ ನಿರ್ವಹಣೆ ಆಯಿತು, ಹಂತ ಹಂತದಲ್ಲಿ ಹೇಗೆ ಮಾಡಬೇಕು ಅಂತ. ಕಟಾವಿನ ತಂತ್ರಜ್ಞಾನದ ಬಗ್ಗೆನೂ ಹೇಳಿದ್ರಿ, ಯಂತ್ರಗಳನ್ನು ಬಳಸೋದ್ರಿಂದ ಎಷ್ಟು ಮಟ್ಟಿಗೆ ಖರ್ಚಿನ ಕಡಿಮೆ ಮಾಡಬಹುದು ಇದನ್ನು ತಿಳ್ಕೊಂಡಂಗಾಯಿತು. ಸಮಗ್ರ ಮಾಹಿತಿಯನ್ನು ನೀಡಿದ್ದೀರಿ ಅರಿಶಿನ ಬೆಳೆಯನ್ನು ಕುರಿತಾಗಿ. ಕೃಷಿಕರು ಸಹ ಒಂದು ಸಹಕಾರಿ ಮನೋಭಾವದಲ್ಲಿ ಇದನ್ನು ಬೆಳೆದಿದ್ದೆ. ಆದರೆ ಒಂದು ಬೆಳೆ ಉತ್ಪಾದನೆ ಚೆನ್ನಾಗಾಗತ್ತೆ, ಕರ್ಕ್ಯೂಮಿನ್ ಏನಿದೆ ಇದರ ಅಂಶ ಹೆಚ್ಚಾದರೆ ಬೇಡಿಕೆನೂ ಆ ಬೆಳೆಗೆ ಜಾಸ್ತಿ ಆಗುತ್ತೆ. ಈ ಮಧ್ಯೆ ಸಮಗ್ರ ಕೃಷಿ ವಿಧಾನದಲ್ಲಿ ಬೇಕಾದಂತಹ ಈರುಳ್ಳಿ ಆಗ್ಬೋದು, ಕೊತ್ತಂಬರಿ ಸೊಪ್ಪು ಆಗ್ಬೋದು, ತೊಗರಿ ಮೆಣಸಿಗೆ ಆಗ್ಬೋದು, ಇವುಗಳನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಈ ರೀತಿಯ ಪ್ರಯತ್ನಗಳು ಹೆಚ್ಚಾಗಲಿ. ಕೃಷಿಕ ಆದಷ್ಟು ನವೀನ ತಾಂತ್ರಿಕತೆಯನ್ನು ಬೆಳೆದು ಒಂದು ಮಾದರಿ ರೈತನಾಗಿ ಅಭಿವೃದ್ಧಿಗೊಳಿಸುವಲ್ಲಿ ಸಾಕಷ್ಟು ಸಂಶೋಧನಾ ಸಂಸ್ಥೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಪ್ರಯತ್ನ ಇದೆ. ಅವರ ಒಂದು ಸಹಕಾರವನ್ನು ಅವರು ಪಡೆದು ಮುಂದುವರಿಲಿ ಅಂತ ಆಶಯ. ಇಷ್ಟೆಲ್ಲ ಮಾಹಿತಿ ನೀಡಿದ ಮೇಲೂ ಕೆಲವೊಂದು ಅನುಮಾನಗಳು ಉಳಿದಿರಬಹುದು, ಅದಕ್ಕಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ನೀವೇ ಹೇಳಿ. ಸರಿ, ನನ್ನ ದೂರವಾಣಿ ಸಂಖ್ಯೆ 7-7-6-0-7-7-3-5-8-4. ಇನ್ನೊಮ್ಮೆ ಹೇಳ್ತೀನಿ, 7-7-6-0-7-7-3-5-8-4, 7-7-6-0-7-7-3-5-8-4. ಡಾಕ್ಟರ್ ಎ ಬಿ ಮೋಹನ್ ಕುಮಾರ್ ಅವರೇ, ಇದೇ ರೀತಿ ಇನ್ನೊಂದು ಬೆಳೆ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಅವಕಾಶ ನಮಗೂ ಇದೆ, ನಿಮಗೂ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿ ಮಾಡೋಣ ಅಂತ ಹೇಳ್ತಾ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್, ನಮಸ್ಕಾರ. ಅರಿಶಿಣ ಬೆಳೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರಾಗಿರುವ ಡಾಕ್ಟರ್ ಎ ಬಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ಸಾಕಾಣಿಕೆ ತಾಂತ್ರಿಕತೆಗಳು ಮತ್ತು ಗುಣಮಟ್ಟದ ಕಚ್ಚಾ ರೇಷ್ಮೆ ಉತ್ಪಾದನೆಗೆ ಸೂಕ್ತವಾದ ತಳಿಗಳು, ಈ ಕುರಿತು ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆಯ ವಿಜ್ಞಾನಿ ಡಾ ಕೆಬಿ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವಿದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.